ಅನಾದನಂತಂ ಪರಮಂ ಪರಂ ಧ್ರುವಂ ಆತ್ಮನಃ ಅನ್ಯ ಕಾರಣಂ ಆತ್ಮನಃ ಅನ್ಯ ಕಾರಣಂ ಅಸ್ತಿ ಚೇತ್ ಆತ್ಮನಿಗೆ ಇನ್ನೊಂದು ಕಾರಣ ಅನ್ನುವಂಥದ್ದು ಏನಾದರೂ ಇದೆ ಅಂತಾಗಿದ್ದರೆ ತಸ್ಮಿನ್ ಪ್ರಲೀಯತ್ ಅದರಲ್ಲಿ ಆತ್ಮನ ಲಯವಾಗಿ ಹೋಗ್ತಾನೆ. ಆದರೆ ಆತ್ಮನಿಗೆ ಅನ್ಯ ಕಾರಣ ಅನ್ನುವಂಥದ್ದು ಇಲ್ಲ, ಇನ್ನು ಲಯವಾಗುವುದಂತೂ ದೂರಿನ ಮಾತು. ಅನ್ಯ ಕಾರಣ ನ ಅಸ್ತಿ, ಅಸ್ತಿ ಚೇತ್ ತಸ್ಮಿನ್ ಪ್ರಲೀಯತೆ, ಇದೆ ಅಂತಾಗಿದ್ದರೆ ಅದರಲ್ಲಿ ಲಯವಾಗ್ತಿತ್ತು, ಇದು ಲಯವಾಗುವುದಿಲ್ಲ. ಆದ್ದರಿಂದ ತತ ಅನಂತಂ ಅವಿದ್ಯಮಾನ ಅಂತಹ ಕಾರ್ಯಂ ಅಸ್ಯ ತದಿದಂ ಅನಂತಂ ಯಥಾ ಕದಲ್ಯಾದೇಹೆ. ಒಂದು ಸಂದೇಹವನ್ನು ಇಟ್ಕೊಂಡಿದ್ದಾರೆ, ಯಾವ ಪ್ರಕಾರ ಬಾಳೆ ಗಿಡ ಫಲಾಧಿಕಾರಿ ಉತ್ಪಾದನೆಯನ್ನಾಪಿ ಫಲವನ್ನು ಉಂಟು ಮಾಡಿದ ನಂತರವೂ ಕೂಡ ತಾನು ಸತ್ತು ಹೋಗ್ತದೆ, ಫಲವನ್ನು ಉಂಟು ಮಾಡಿ ತಾನು ಸತ್ತು ಹೋಗ್ತದೆ. ಹಾಗೆ ಭಗವಂತನು ಜಗತ್ತನ್ನು ಉಂಟು ಮಾಡಿ ಗಯ ವಾದ ಹಾಗೆ ಅನುಭವದೇ ಏನು ಇಲ್ಲಪ್ಪ. ನ ಚ ತಥಾಪಿ ಅಂತವತ್ವ ಬ್ರಹ್ಮನ, ಆ ಪ್ರಕಾರ ಕೂಡ ಬ್ರಹ್ಮನಿಗೆ ಕೊನೆ ಅನ್ನುವುದು ಇಲ್ಲ. ಅತಃ ಅಪಿ ನಿತ್ಯಂ, ಆದ್ದರಿಂದ ಬ್ರಹ್ಮನು ನಿತ್ಯ. ಭಾಷ್ಯ ಮಹತಃ ಮಹತ್ತತ್ವಾತ್ ಬುದ್ಧಾಖ್ಯಾ ಬುದ್ಧ್ಯಾಖ್ಯಾತ್ ಪರಂ ವಿಲಕ್ಷಣಂ. ಮಹತ್ ವ್ಯಕ್ತಿಗತವಾದ ಬುದ್ಧಿ ಅರ್ಥಾತ್ ವಿಜ್ಞಾನವೇ ಕೋಶ, ವ್ಯಕ್ತಿಗತವಾಗಿ ವ್ಯಷ್ಟಿ ಅದು ಬುದ್ಧಿ ಅನ್ಸ್ಕೊಳ್ತದೆ, ವಿಜ್ಞಾನಮಯ ಕೋಶ ಅನ್ಸ್ಕೊಳ್ತದೆ. ಎಲ್ಲ ಬುದ್ಧಿಗಳನ್ನು ಒಟ್ಟು ಸೇರಿಸಿ ಸಮಷ್ಟಿ ಸಮಷ್ಟಿ, ಆ ಸಮಷ್ಟಿಗೆ ಹೆಸರು ಕೊಟ್ಟಾರು ಮಹತ್. ಮಹತ್ ಅಂದ್ರೇನು? ಟೋಟಲ್ ಬುದ್ಧಿ. ಬ್ರಹ್ಮನ ಬುದ್ಧಿ, ಶಿವನ ಬುದ್ಧಿ, ವಿಷ್ಣುವಿನ ಬುದ್ಧಿ, ದೇವತೆಗಳ ಬುದ್ಧಿ, ರಾಕ್ಷಸರ ಬುದ್ಧಿ, ಇರುವೆಗಳ ಬುದ್ಧಿ, ಬುದ್ಧಿಜೀವಿಗಳ ಬುದ್ಧಿ. ಬುದ್ಧಿಜೀವಿ ಬೇರೆ, ಬುದ್ಧಿಜೀ ಬೇರೆ, ನಮಗೆ ಬುದ್ಧಿಜಿ ಅಂತ ಕರೀತಾರೆ ಉತ್ತರ ಕರ್ನಾಟಕ ಭಾಷೆ ಬುದ್ಧಿಜಿ. ಆಯ್ತು ಬುದ್ಧಿಜಿ, ಮೊದಲು ಈ ಉತ್ತರ ಕನ್ನಡ ಭಾಷೆ ಅರ್ಥನೇ ಆಗ್ತಿದ್ದಿಲ್ಲ ನಮಗೆ, ಆ ವಾತಾವರಣದಲ್ಲಿ ಬೆಳೆದವರಲ್ಲ, ಸಂಸ್ಕಾರ ಇಲ್ಲ, ಅದನ್ನ ಕಲ್ತ್ಕೋಬೇಕಾಗ್ತದಲ್ಲ ಬುದ್ಧಿಜಿ. ಎಲ್ಲ ಬುದ್ಧಿ ಒಟ್ಟು ಸೇರಿಸಿ ನೀವು ಬೇಕಾದ್ರೆ ವ್ಯಾವಹಾರಿಕವಾಗಿ ಬ್ರಹ್ಮನ ಬುದ್ಧಿ ಅಂತ ಅನ್ಬಹುದು, ಆದರೆ ಟೆಕ್ನಿಕಲ್ ಆಗಿ ಮಹತ್ ಅಂತ ಕರೀತಾರೆ. ಹೌದೋ? ಮಹತಃ ಮಹತ್ತತ್ವ, ಅದು ಮಹತ್ತತ್ವ, ಅದು ಮಹತ್ತತ್ವ. ಜೀವನ ತತ್ವ ಬುದ್ಧಿ, ಒಟ್ಟಾರೆ ತತ್ವ ಮಹತ್ತತ್ವ. ಅದು ಪರಂ, ಅತ್ಯಂತ ಹೆಚ್ಚಿನದಾಗಿದೆ. ವಿಲಕ್ಷಣಂ, ಬೇರೆಯಾಗಿದೆ, ಬೇರೆ ಲಕ್ಷಣಗಳಿಂದ ಕೂಡಿದೆ. ಏನು ವಿಶಿಷ್ಟವಾದ ಲಕ್ಷಣ ಅದರದ್ದು? ನಿತ್ಯ ವಿಜ್ಞಪ್ತಿ ಸ್ವರೂಪತ್ವಾತ್, ನಿತ್ಯ ವಿಜ್ಞಪ್ತಿ ಸ್ವರೂಪತ್ವಾತ್ ಸರ್ವಸಾಕ್ಷಿ ಹೀ ಸರ್ವ ಭೂತಾತ್ಮತ್ವಾದ ಬ್ರಹ್ಮ ನಿತ್ಯ ಅರಿವಿನ ಸ್ವರೂಪದಿಂದ ಕೂಡಿದ್ದೇ ಇದರ ಲಕ್ಷಣ. ಅವಶ್ಯಕತೆ ಅಂತ ಅನಿಸಿದರೆ ಮಾರ್ಜಿನ್ನಲ್ಲಿ ಸೇರಿಸ್ಕೋಬಹುದು. ಪ್ರತಿಬಿಂಬಿತ ಅರಿವು ಅವಶ್ಯಕತೆ ಅನಿಸಿದೆ. ನಿತ್ಯ ವಿಜ್ಞಪ್ತಿ ಸ್ವರೂಪತ್ವ, ಇದು ನಿತ್ಯ ಅರಿವಿನಿಂದ ಕೂಡಿದ್ದು. ಆ ನಿತ್ಯ ಅನ್ನುವ ಶಬ್ದ ಸಾಪೇಕ್ಷಿಕ ನಿತ್ಯ ಅಂತ ಬರ್ಕೋದು. ಆಕಾಶವಾಯು ಪೃಥ್ವಿ ಆದಿಗಳು ಹೇಗೆ ನಿತ್ಯವೋ ಹಾಗೆ ಇದು ಕೂಡ ನಿತ್ಯ. ಸೂರ್ಯ ಗ್ರಹಗಳು ಆಕಾಶ ನಿತ್ಯ ಹೌದಲ್ಲ, ಆ ಥರ ನಿತ್ಯ ಇದು. ನೀ ಸಚ್ಚಿದಾನಂದ ನಿತ್ಯ ತರಬಾರ್ದು, ಸಾಪೇಕ್ಷಕ. ಇನ್ನು ಇದರ ಮತ್ತೆ ಮತ್ತೆ ಲಕ್ಷಣ, ಸರ್ವ ಸಾಕ್ಷೀಹಿ ಸರ್ವಭೂತಾತ್ಮತ್ವ. ಎಲ್ಲೆಲ್ಲಿಯೂ ಈ ಬುದ್ಧಿ ಮಹತ್ತತ್ವ ತುಂಬಿಕೊಂಡಿರುವುದರಿಂದ ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದೆ. ನೋಡಿ, ಇದು ಕೂಡ ಸಾಪೇಕ್ಷಿಕ ಸಾಕ್ಷಿ. ಇದನ್ನೇ ನಾವು ಮುಂಚಿತವಾಗಿ ಹೇಳಿದ್ದೀವಿ. ಭಾಷ್ಯ ಉಕ್ತಂ ಹಿ ಏಷ ಸರ್ವೇಷು ಭೂತೇಷು ಇತ್ಯಾದಿ ಧ್ರುವಂಚ ಕೂಟಸ್ಥಂ ನಿತ್ಯಂ ನ ಪೃಥಿವ್ಯಾಧಿವತ್ ಆಪೇಕ್ಷಿಕಂ ನಿತ್ಯತ್ವಂ. ಇಲ್ಲಿ ನೋಡಿ, ಮಹತಃ ಮಹತ್ತತ್ವ ಆಯ್ತಲ್ಲ, ಬುದ್ಧ್ಯಾಖ್ಯಾತ ಪರಂ ವಿಲಕ್ಷಣ ಅಂದರೆ ಮಹತ್ತಿಗಿಂತ ಬೇರೆ ಆಗಿರುವುದು ಬ್ರಹ್ಮ. ಮಹತ್ತಿಗಿಂತ ಬೇರೆ ಆಗಿರುವುದು ಬ್ರಹ್ಮ, ಆದ್ದರಿಂದ ನಿತ್ಯಂ. ಸಚ್ಚಿದಾನಂದ ಬ್ರಹ್ಮನೇ ಮಾತಾಡ್ತಾ ಇದ್ದದು, ಇದು ಪ್ರತಿಬಿಂಬಿತ ಬ್ರಹ್ಮ ಅಲ್ಲ, ಸಚ್ಚಿದಾನಂದ ಬ್ರಹ್ಮನೇ ಮಾತಾಡ್ತಾ ಇದ್ದರು. ಅತಃ ಅಪಿ ನಿತ್ಯಂ, ಆದ್ದರಿಂದ ಅವನು ನಿತ್ಯನಾಗಿದ್ದಾನೆ. ಹೇಗಿದ್ದಾನೆ ನಿತ್ಯ? ವಿಜ್ಞಪ್ತಿ ಸ್ವರೂಪತ್ವ, ಅರಿವಿನ ಘನನಾಗಿ ಇದ್ದಾನೆ. ಆ ಮೇಲಿಂದೆಲ್ಲ ಬದಲಿಸಿಕೊಡಿ, ಅರಿವಿನ ಘನನಾಗಿದ್ದಾನೆ. ಎಲ್ಲೆಲ್ಲಿಯೂ ಇದ್ದರಿಂದ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ. ಸರ್ವಭೂತಾತ್ಮತ್ವಾದ ಸರ್ವ ಸಾಕ್ಷಿ, ಎಲ್ಲೆಲ್ಲಿಯೂ ಇದ್ದರಿಂದಾಗಿ ಎಲ್ಲದಕ್ಕೂ ಇವನು ಸಾಕ್ಷಿಯಾಗಿದ್ದಾನೆ. ಈ ವಿಚಾರವನ್ನು ಮೊದಲೇ ನಾವು ಹೇಳಿದ್ದೀವಿ. ಉಕ್ತಂ ಹಿ ಏಷಃ ಸರ್ವೇಷು ಭೂತೇಷು, ಸಮಸ್ತ ಜೀವಭೂತ ರಾಶಿಗಳಲ್ಲಿ ಇವನು ಇದ್ದಾನೆ ಅನ್ನೋದನ್ನು ಮೊದಲು ನಾವು ಹೇಳಿದ್ದೀವಿ. ಭಾಷ್ಯ ಧ್ರುವಂ ಚ ಕೂಟಸ್ಥಂ ನಿತ್ಯಂ ನ ಪೃಥಿವ್ಯಾಧಿವತ್ ಆಪೇಕ್ಷಿಕಂ ನಿತ್ಯಂ ನಿತ್ಯತ್ವಂ. ಈ ಬ್ರಹ್ಮ ಸಚ್ಚಿದಾನಂದಂ ಬ್ರಹ್ಮ, ನಿತ್ಯಂ ಬ್ರಹ್ಮ, ವಿಲಕ್ಷಣಂ ಬ್ರಹ್ಮ ಅಂತ ಏನೀಗ ಮೇಲಿನ ವಾಕ್ಯಗಳು ಹೇಳಿದ್ದಾರೋ ಈ ಬ್ರಹ್ಮ. ಏವಂ ಭೂತಂ ಬ್ರಹ್ಮ, ಈ ಪ್ರಕಾರವಾಗಿದೆ ಬ್ರಹ್ಮ. ಕೂಟಸ್ಥಂ ಸ್ಥಿರ, ನಿತ್ಯಂ ಎಂದೆಂದಿಗೂ ಇದ್ದಾರೆ. ಬಿಡಿ ಸ್ವಾಮಿ, ಪೃಥ್ವಿನೂ ಯಾವತ್ತಿಗೂ ಇದೆ, ಆಕಾಶನೂ ಯಾವತ್ತಿಗೂ ಇದೆ, ಯಾವತ್ತಿಗೂ ಇಲ್ಲವು. ಅವು ಕಲ್ಪದ ಕೊನೆಯಲ್ಲಿ, ಕಲ್ಪದ ಪ್ರಾರಂಭದಲ್ಲಿ ಸೃಷ್ಟಿತವಾಗಿದ್ದರಿಂದ ಕಲ್ಪದ ಕೊನೆಯಲ್ಲಿ ಏನಾಗ್ತವೆ, ಎಲ್ಲವೂ ನಾಶವಾಗುತ್ತವೆ. ಅಂದರದೆಂಥ ನಿತ್ಯ ಅದು? ಅದು ಸಾಪೇಕ್ಷಿಕ ನಿತ್ಯ. ಇದು ಹಾಗಲ್ಲ, ಇದಕ್ಕೆ ಯಾವ ಆಲಂಬನ ಬೇಕಾಗಿಲ್ಲ. ಅನವಲಂಬಿತ, ಆದ್ದರಿಂದ ಇದು ಯಾವತ್ತಿಗೂ ಧ್ರುವಂಚ ಕೂಟಸ್ಥಂ ನಿತ್ಯಂ ತದೇವಂ ಭೂತಂ ಬ್ರಹ್ಮ ಆತ್ಮಾನಂ ನಿಚಾಯ್ಯ ಅವಗಮ್ಯ. ಚಂದದ ಇಲ್ಲೇ ಎಲ್ಲರೂ ತಪ್ಪೋದು ನೋಡಿ, ಎಲ್ಲರೂ ತಪ್ಪು, ಎಲ್ಲ ಫಿಲಾಸಫಿಗಳು ತಪ್ಪಿದ್ದಿಲ್ಲ. ಏವಂ ಭೂತಂ ಬ್ರಹ್ಮ, ಈ ಪ್ರಕಾರವಾದ ಬ್ರಹ್ಮ. ಮುಂದೇನು? ಆತ್ಮಾನಂ ನಿಚಾಯ್ಯ, ಅದು ನಾನು ಅನ್ನುವುದನ್ನು ನಿರ್ಧರಿಸಿಕೊ. ಇಂತಹ ಈ ಬ್ರಹ್ಮನನ್ನು ನಾನು ಎಂದು ನಿರ್ಧರಿಸಿಕೋ. ನಿನಗೆ ಆ ರೀತಿಯಲ್ಲಿ ಸ್ಪಷ್ಟವಾಗಬೇಕು. ಏನೆಂದು? ಬ್ರಹ್ಮನೊಬ್ಬನು ಇದ್ದಾನೆ ಎಂದು ಅಲ್ಲ, ಹಾಗೆ ಇದ್ದ ಆ ಬ್ರಹ್ಮನೇ ನಾನು. ಘಟಕ್ಕೆ ಮಣ್ಣಿನ ಜ್ಞಾನವು ಪೂರ್ಣ ಆಯಿತು ಅನ್ನೋದು ಯಾವಾಗ? ಎಲ್ಲ ಘಟಗಳು ಮಣ್ಣಿನಿಂದಲೇ ಮಾಡಲ್ಪಡುತ್ತವೆ. ಮಣ್ಣಿನ ಜ್ಞಾನ ಆಯಿತು, ಅದಕ್ಕೆ ಯಾಕಾಗಿಲ್ಲ? ತಾನಿನ್ನು ಘಟನೇ, ತಾನಿನ್ನು ಯಾರು? ಘಟ. ಎಲ್ಲಾ ಘಟಗಳಿಗೂ ಮಣ್ಣೇ ಕಾರಣ. ವಾ, ಏನ್ ಸ್ಟೇಟ್ಮೆಂಟ್! ಎಲ್ಲೆಲ್ಲಿ ಮಣ್ಣೆ, ಎಲ್ಲೆಲ್ಲಿ ಘಟ ಇದೆಯೋ ಅಲ್ಲೆಲ್ಲ ಮಣ್ಣೇ ಇದೆ. ವಾ ವಾ ವಾ ವಾ, ಎಂತ ಸ್ಟೇಟ್ಮೆಂಟ್! ಇಲ್ಲಿ ತನಕ ಎಲ್ಲ ಕರೆಕ್ಟ್, ಆ ಮಠನೂ ಕರೆಕ್ಟ್, ಈ ಮಠನೂ ಕರೆಕ್ಟ್, ಎಲ್ಲ ಕರೆಕ್ಟ್ ಆಗಿದೆ. ಒಂದೇ ಒಂದು ಸಣ್ಣ ಶಬ್ದ ಎಡಬಿಡುತ್ತಾರೆ. ಆ ಮಣ್ಣೇ ನಾನು. ಯಾರಿಗಾಗಬೇಕು ಈ ಜ್ಞಾನ? ಘಟಕ್ಕಾಗಬೇಕು. ಆ ಮಣ್ಣೇ ನಾನು. ಆವಾಗ ಎಲ್ಲೆಲ್ಲಿಯೂ ನಾನೇ, ಎಲ್ಲ ಘಟಗಳು ನಾನೇ. ನಾನು ಮಾತ್ರ ಘಟ ಅಲ್ಲ, ಎಲ್ಲ ಘಟಗಳು ನಾನೇ, ಎಲ್ಲ ನಾಮರೂಪಗಳು ನಾನೇ. ಇಷ್ಟೇ, ಒಂದೇ ಶಬ್ದ. ತದ್ ಬ್ರಹ್ಮ ಆತ್ಮಾನಂ ನಿಚಾಯ್ಯ, ಅಷ್ಟೇ. ಆ ಬ್ರಹ್ಮನು ನಾನೇ ಅನ್ನುವುದನ್ನು ನಿಶ್ಚಯಿಸಿಕೋ, ಅವಗಮ್ಯ. ಆವಾಗ ತಂ ಆತ್ಮಾನ, ಓಕೆ, ತಂ ಆತ್ಮಾನಂ ಮೃತ್ಯುಮುಖಾತ್ ಮೃತ್ಯುಗೋಚರಾತ್ ಅವಿದ್ಯಾ ಕಾಮಕರ್ಮಲಕ್ಷಣಾತ್ ಪ್ರಮುಚ್ಯತೆ ವಿಯುಜ್ಯತೆ. ಯಾವನು ಈ ಪ್ರಕಾರವಾಗಿ ತಂ ಆ ಬ್ರಹ್ಮನನ್ನು ಆತ್ಮಾನಂ ಅದು ನಾನೇ ಎಂದು ನಿಶ್ಚಯಿಸಿಕೊಳ್ಳುತ್ತಾನೋ ಅವನು ಮೃತ್ಯು ಮುಖಾತ್, ಮೃತ್ಯುವಿನ ಮುಖ. ಅಪ್ಪ, ಯಾರಾದರೂ ಡಿಫೈನ್ ಮಾಡ್ತೀರಾ ಮೃತ್ಯುವಿಗೆ ಮುಖ ಯಾವುದು? ಹುಟ್ಟು. ಮೃತ್ಯುವಿಗೆ ಮುಖ ಹುಟ್ಟು. ಅದಷ್ಟೇ ಅಲ್ಲ, ಅದಕ್ಕಿಂತ ಮುಂದೆ ಹಿಂದೆ ಹೋಗ್ಬೇಕು. ಹುಟ್ಟಿಗೆ ಕಾರಣ ಏನು ಅಂತ ಹೇಳಿ, ಅದಕ್ಕೆ ಕಾರಣ ಏನು? ಮತ್ತೆ ಹಿಂದೆ ಹೋಗ್ಬೇಕು. ನೀವು ಅರ್ಧಕ್ಕೆ ಅರ್ಧಕ್ಕೆ ಬಿಡಬಾರ್ದು. ಅವಿದ್ಯಾ ಕಾಮ ಕರ್ಮ ಅನ್ನುವ ದ್ವಾರ, ಈ ದ್ವಾರವೇ ಪುನಃ ಪುನಃ ಮರಣಕ್ಕೆ ಅವಕಾಶ ಮಾಡಿಕೊಡ್ತದೆ. ಅವಿದ್ಯಾ ಕಾಮ ಕರ್ಮ ಎನ್ನುವ ಈ ಮಹಾದ್ವಾರ ಹುಟ್ಟು ಸಾವುಗಳಿಗೆ, ಜನ್ಮ ಜನ್ಮಾಂತರಗಳಿಂದ ಪ್ರಾಪ್ತವಾದ ಹುಟ್ಟು ಸಾವುಗಳಿಗೆ ಈ ದ್ವಾರವು ಮುಖವೆನಿಸಿಕೊಂಡಿದೆ. ಯಾವನು ಆ ಬ್ರಹ್ಮನನ್ನು ನಾನೇ ಎಂದು ಆತ್ಮಾನಂ ಅಂತ ಅವನು ತಿಳಿದಿರುತ್ತಾನೋ, ನಿಶ್ಚಯಿಸಿಕೊಂಡಿರುತ್ತಾನೋ, ಅದರ ಜ್ಞಾನವನ್ನು ಹೊಂದಿರುತ್ತಾನೋ, ಅವನು ಈ ಮೃತ್ಯುಮುಖ, ಈ ಮಹಾದ್ವಾರದಿಂದ ಅವಿದ್ಯಾ ಕಾಮಕರ್ಮ ಲಕ್ಷಣಾತ ಪ್ರಮುಚ್ಯತೆ ಬಿಡುಗಡೆಯನ್ನು ಹೊಂದುತ್ತಾನೆ. ಭಾಷ್ಯ ನೀವು ಓದಿರ್ತೀರಿ, ಆದರೆ ಲಕ್ಷಣ ನಿಮಗೂ ನಮಗಿರುವ ವ್ಯತ್ಯಾಸ ಇಷ್ಟೇ. ನಾ ಏನು ಹೊಸದು ಹೇಳ್ತಾರ, ಅಲ್ಲಿ ಏನಿದೆ ಅದು ಹೇಳ್ತಾ ಇರ್ತಾನೆ ಅಷ್ಟೇ. ಆದರೆ ಆ ಸಂದರ್ಭಾನುಸಾರವಾಗಿ ಆ ಅರ್ಥಗಳನ್ನು ಜೋಡಿಸ್ಕೋಬೇಕಷ್ಟೆ. ವಿಯುಜ್ಯತಿ ಈ ತರ ನಾಚಿಕೇತ ಉಪಾಖ್ಯಾನ ಮೃತ್ಯು ಪ್ರೋಕ್ತ ಗುಂಸನಾಥನ ಉಕ್ತ್ವಾ ಶ್ರುತ್ವಾ ಚ ಮೇಧಾವೀ ಬ್ರಹ್ಮಲೋಕೆ ಮಹೀಯತೆ ನಾಚಿಕೇತಮುಪಾಖ್ಯಾನಂ ಮೃತ್ಯು ಪ್ರೋಕ್ತ ಗುಂಸನಾಥನಂ ಉಕ್ತ್ವಾ ಶ್ರುತ್ವಾ ಚ ಮೇಧಾವೀ ಬ್ರಹ್ಮಲೋಕೆ ಮಹೀಯತೆ. ಮೃತ್ಯು ಪ್ರೋಕ್ತಗುಂ ಸನಾತನಂ ಉಪಾಖ್ಯಾನಂ ನಾಚಿಕೇತಂ, ಸನಾತನಂ ನಾಚಿಕೇತಂ ಉಪಾಖ್ಯಾನಂ, ಸನಾತನಂ ನಾಚಿಕೇತಂ ಉಪಾಖ್ಯಾನ. ನಾಚಿಕೇತ ಎನ್ನುವ ಉಪಾಖ್ಯಾನವನ್ನು ಯಾವ ಯಮನು ನಚಿಕೇತನನ್ನು ಉದ್ದೇಶಿಸಿ ಹೇಳಿದನೋ ಈ ಉಪದೇಶವನ್ನು ಉಕ್ತ್ವಾ ಯಾರು ಹೇಳಿಕೊಟ್ರೋ, ಭೂಲೋಕದಲ್ಲಿ ಯಾರೇ ಹೇಳಿಕೊಡ್ಲಿ, ಶ್ರುತ್ವಾ ಯಾರೇ ಇದನ್ನು ಕೇಳಿಸಿಕೊಳ್ಳಿ, ಜ್ಞಾತ್ವ ಅಲ್ಲ, ಈವನ್ ಸಿಂಪಲ್ ಶುತ್ವ ಅರ್ಥ ಆಯ್ತಾ ಅರ್ಥ ಆಗಿಲ್ಲ. ಶುತ್ವ ಜ್ಞಾತ್ವ ವ್ಯತ್ಯಾಸ ಏನು? ಹಾ, ಜ್ಞಾತ್ವ ಇಲ್ಲದೆ ಹೋದ್ರೆ ಚಿಂತೆ, ಬರೇ ಶುತ್ವ ಅವನಿಗೂ ಫಲ ಇದೆಯಾ? ಇದೆ. ಬ್ರಹ್ಮಲೋಕೆ ಮಹೀಯತೆ, ಅವನೇನ್ ಮಾಡ್ತಾನೆ, ಬ್ರಹ್ಮಲೋಕದಲ್ಲಿ ಆನಂದಿಸುತ್ತಾನೆ, ಬ್ರಹ್ಮನೇ ಆಗ್ತಾನೆ ಅಂತ ಹೇಳಿಲ್ಲ. ಯಾಕ್ರಿ ಹೇಳಿಲ್ಲ? ಅಲ್ಲಿ ಉಕ್ತ್ವ ಶುತ್ವ ಆಗಿದೆ ಅಷ್ಟೇ. ಏನ್ ಮಾಡಿದ ಉಪನಿಷತ್ ಅಧ್ಯಯನ ಭಾರಿ ಸೂಕ್ಷ್ಮವಾಗಿ ಮಾಡಬೇಕು. ಒಂದೊಂದು ಶಬ್ದದೊಳಗೆ ಪವಾಡ ಇದೆ. ಅದಕ್ಕೆ ಯಾರೇ ಆಗಲಿ ಈ ಯಮನು ಹೇಳಿಕೊಟ್ಟ ಈ ಉಪದೇಶ, ಸನಾತನವಾದ ಈ ಉಪದೇಶ, ಯಾವ ಉಪದೇಶ? ನಚಿಕೇತ ನಾಚಿಕೇತ ಉಪಾಖ್ಯಾನಂ ಅನ್ನುವಂಥ ಉಪದೇಶ, ನಾಚಿಕೇತಂ ಉಪಾಖ್ಯಾನಂ ಅನ್ನುವಂಥ ಈ ಉಪದೇಶವನ್ನು ಯಾರೇ ಹೇಳಿಕೊಡಲಿ, ಮರ್ತ್ಯ ಲೋಕದಲ್ಲಿ ಯಾರೇ ಇದನ್ನು ಶ್ರವಣ ಮಾಡಲಿ, ಅಂತಹ ಮೇಧಾವಿಗಳಿಗೆ ಬ್ರಹ್ಮಲೋಕೆ ಮಹೀಯತೆ. ನೋಡಪ್ಪ, ನಿನಗೂ ಕೂಡ ಬ್ರಹ್ಮನ ದರ್ಶನ ಆಗ್ತದೆ. ಏನೇನು ಹೆಸರು? ವೀರಪ್ಪ. ನಿನಗೂ ಬ್ರಹ್ಮಲೋಕ ದರ್ಶನ ಆಗ್ತದೆ ಒಂದೇ ದಿವಸ, ಮತ್ತೆ ಜಾಸ್ತಿ ಇಲ್ಲ. ಒಳ್ಳೆ ಸಮಯಕ್ಕೆ ಬಂದಿದ್ದೀಯ, ಕೈಯಲ್ಲಿ ಅಮೂಲ್ಯವಾದ ಗ್ರಂಥವನ್ನು ಹಿಡಿದಿದ್ದೀಯ, ಅಮೋಘವಾದ ಉಪದೇಶ ನಿನ್ನ ಕಿವಿಗೆ ಬಿದ್ದಿದೆ. ಏನೋ ಯಮನು ನಚಿಕೇತನಿಗೆ ಉಪದೇಶ ಮಾಡಿದ ಆ ಉಪದೇಶ ನಿನ್ನ ಕಿವಿ ಬಿದ್ದಿದೆ. ಯಾ ಜನ್ಮ ಪುಣ್ಯ ಮಾಡಿದ್ದರು ಮಗನೇ, ಈ ಪುಣ್ಯ ನಿನಗೆ ಸಿಕ್ಕಿದೆ, ನಿನಗೆ ಸಿಕ್ಕಿದೆ. ಇದು ಇದೇ ಒಂದು ದೊಡ್ಡ ವಿಷಯ. ಆದ್ದರಿಂದ ಮೇಧಾವಿ ಒಂದು ಒಂದು ಪದವಿ ಕೊಟ್ಬಿಟ್ರು. ಏನಂತ? ಮೇಧಾವಿ, ನೀನು ಮೇಧಾವಿ ಆಗಿದ್ದೀಯಾ, ನಿನಗೆ ಬ್ರಹ್ಮಲೋಕದ ಆನಂದ ಪ್ರಾಪ್ತವಾಗುತ್ತದೆ. 108ನೇ ಭಾಷ್ಯ. ಪ್ರಸ್ತುತ ವಿಜ್ಞಾನ ಸ್ತುತ್ಯರ್ಥಂ ಆಹ ಶ್ರುತಿ ಶ್ರುತಿ ಆಹ. ಉಪನಿಷತ್ತು ಈ ಮಾತನ್ನು ಹೇಳುತ್ತದೆ. ಏನು ಅಂತಂದರೆ, ಪ್ರಸ್ತುತ ವಿಜ್ಞಾನ ಸ್ತುತಿ ಅರ್ಥಂ. ಸದ್ಯಕ್ಕೆ ಉಪನಿಷತ್ತಿನಲ್ಲಿ ಯಾವ ಜ್ಞಾನೋಪದೇಶವನ್ನು ಹೇಳಲಾಗಿದೆಯೋ ಅದರ ಸ್ತುತಿಯನ್ನು ಮಾಡಲಿಕ್ಕೆ, ಅದನ್ನು ಹೊಗಳಲಿಕ್ಕೆ, ಅದನ್ನು ಸ್ತುತಿಯನ್ನು ಮಾಡೋದಕ್ಕೆ ಬಂದಿರುವಂಥ ಶ್ಲೋಕ ಅಂತ ನೀವು ಇಲ್ಲೇ ಠಕ್ಕದ ನಿಂತ್ಕೊಂಡ್ಬಿಡಬೇಡ. ಬರೀ ಸ್ತುತಿ ಮಾಡುತ್ತದೆ, ಆ ಸ್ತುತಿಯನ್ನು ನೀವು ಬ್ರಹ್ಮವಿದ್ಯೆ ಅಂತ ತಿಳ್ಕೊಂಡ್ಬಿಡಬೇಡ. ಆಯ್ತು ಬಿಡಿ ಸ್ವಾಮಿ, ಅದು ಒಂದೇ ದಿವಸ ಬ್ರಹ್ಮಲೋಕ ಸಿಕ್ಕರೆ ಸಾಕು ನಮಗೆ, ಅದನ್ನು ನೋಡಿ ಬಂದು ಆಮೇಲೆ ಮುಂದಿನೆಲ್ಲ ಜ್ಞಾನ ಬಿಡುತ್ತೀವಿ. ಆವಾಗ ಮತ್ತೆ ಸೊಳ್ಳೆ ಆಗಿರ್ತೀಯೋ, ಏನು ಇರುವೆ ಆಗಿರ್ತೀಯೋ, ಏನು ತಿಗಣಿ ಆಗಿರ್ತೀಯೋ, ಯಾರಿಗೆ ಗೊತ್ತು ಮಹಾರಾಯ? ಈಗಿದ್ದಾಗ ಬಳಕೋ, ಇಲ್ಲದೇ ಇದ್ದಾಗ ಏನಾಗ್ತದೆ ಆಗ್ತದೆ. ಯಾವಾಗಿದೆಯೋ ಅದನ್ನು ಪೂರ್ತಿ ಬಳಕೊಂಡ್ಬಿಡ್ಬೇಕು. ಅದರಿಂದ ಸ್ತುತಿ ಮಾಡಲಿಕ್ಕಾಗಿ ಈ ಶ್ಲೋಕ ಬಂದಿದೆ. ಏನದು ಶ್ಲೋಕ? ನಾಚಿಕೇತಂ ನಚಿಕೇತಸ ಪ್ರಾಪ್ತಂ. ನಾಚಿಕೇತಂ ಮೃತ್ಯುನಾ ಪ್ರೋಕ್ತಂ ಮೃತ್ಯು ಪ್ರೋಕ್ತಂ ಇದಂ ಆಖ್ಯಾನಂ ಉಪಾಖ್ಯಾನಂ. ನಚಿಕೇತ ಅನ್ನುವಂತಹ ಉತ್ತಮ ಶಿಷ್ಯನಿಂದ ಪ್ರಾಪ್ತಿ ಮಾಡಿಕೊಂಡಂತಹ ವಿದ್ಯಾ, ಈ ವಿದ್ಯೆ ಎಂಥ ವಿದ್ಯೆ ಅಂದರೆ ನಚಿಕೇತ ಅನ್ನುವಂತಹ ಒಬ್ಬ ಉತ್ತಮ ವಿದ್ಯಾರ್ಥಿ ಈ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ. ಪ್ರಾಪ್ತಂ, ಆದ್ದರಿಂದ ಅವನಿಗೆ ಆ ಜ್ಞಾನಕ್ಕೆ ನಾಚಿಕೇತಂ ಜ್ಞಾನಂ ಅಂತ ಕರೀತಾರೆ. ಯಾರು ಹೇಳಿಕೊಟ್ರು ಅವನಿಗೆ? ಮೃತ್ಯುನ ಪ್ರೋಕ್ತಂ, ಮೃತ್ಯು ಪ್ರೋಕ್ತಂ. ಅಲ್ಲಿ ಮಂತ್ರದಲ್ಲಿ ಏನಿದೆ? ಮೃತ್ಯು ಪ್ರೋಕ್ತಂ. ಮೃತ್ಯು ಪ್ರೋಕ್ತಂ ಇಸಿಕೊಂಡು ಮೃತ್ಯುನ ಪ್ರೋಕ್ತಂ, ಯಮನಿಂದ ಉಪದೇಶಿಸಲ್ಪಟ್ಟಂತಹ ಈ ಉಪದೇಶ ಇದಂ ಆಖ್ಯಾನಂ. ಅಲ್ಲಿ ಮಂತ್ರದಲ್ಲಿ ಏನಿದೆ? ಉಪಾಖ್ಯಾನಂ. ನಾಚಿಕೇತಂ ಉಪಾಖ್ಯಾನಂ. ಆ ಉಪಾಖ್ಯಾನಕ್ಕೆ ಹೇಳ್ತಾರೆ ಆಖ್ಯಾನಂ ಉಪಾಖ್ಯಾನಂ. ಉಪಾಖ್ಯಾನ ಅಂದರೆ ಆಖ್ಯಾನ, ಉಪದೇಶ. ಅದು ಹೇಗಿದೆ ಉಪದೇಶ? ವಲ್ಲೀತ್ರಯ ಲಕ್ಷಣಂ, ದೀರ್ಘ ಇದೆ, ವಲ್ಲೀತ್ರಯ ಲಕ್ಷಣಂ ಸನಾತನಂ ಚಿರಂತನಂ ವೈದಿಕತ್ವಾದ ಉಕ್ತ್ವಾ ಬ್ರಾಹ್ಮಣೇಭ್ಯಃ ಶ್ರುತ್ವಾ ಶ್ರುತ್ವಾ ಚ ಆಚಾರ್ಯೇಭ್ಯಃ ಮೇಧಾವೀ ಬ್ರಹ್ಮ ಇವ ಲೋಕಃ ಬ್ರಹ್ಮಲೋಕಃ ತಸ್ಮಿನ್ ಮಹೀಯತೆ ಆತ್ಮಭೂತಃ ಉಪಾಸ್ಯಃ ಭವತಿ ಇತ್ಯರ್ಥಃ. ಯಾವನೋ ಒಬ್ಬ ಪಂಡಿತ, ಯಾವನೋ ಒಬ್ಬನೊಬ್ಬ ಕಶ್ಚಿದ್ಧೀರ ಅಂತಿದೆಯಲ್ಲ ಹಾಗೆ ಒಬ್ಬನೊಬ್ಬನು ಅಷ್ಟೇ ಇಡೋಣ, ಮತ್ತವನಿಗೇನು ವಿಶೇಷಣ ಆಗೋದಿಲ್ಲ. ಒಬ್ಬನೊಬ್ಬನು ಈ ವೈದಿಕತ್ವಾತ ಚಿರಂತನಂ ವೈದಿಕತ್ವಾತ ಸನಾತನಂ ಚಿರಂತನಂ ವೈದಿಕತ್ವಾತ ವಲ್ಲಿತ್ರಯ ಲಕ್ಷಣ, ಮೂರು ವಲ್ಲಿಗಳಲ್ಲಿ ಹೇಳಲ್ಪಟ್ಟಂತಹ ಈ ಉಪದೇಶ ಎಂತ ಉಪದೇಶ? ಸನಾತನ ಉಪದೇಶ. ಅಂದ್ರೆ ಏನು? ಚಿರಂತನ. ಯಾವತ್ತಿಗೂ ಹೊಸ ಹೊಸದಾಗಿ ಯಾವುದಿದೆಯೋ ಅದಕ್ಕೆ ಸನಾತನ ಅಂತ ಕರೀತಾರೆ, ಅಥವಾ ಅತ್ಯಂತ ಪುರಾತನವಾದದ್ದು ಯಾವುದು ಅದಕ್ಕೆ ಸನಾತನ ಅಂತ ಕರೀತಾರೆ. ವೈದಿಕತ್ವಾದ ಅತ್ಯಂತ ಪುರಾತನವಾಗಿದೆ ಆ ವಿದ್ಯೆಯನ್ನು, ಆ ಜ್ಞಾನವನ್ನು, ಆ ಜ್ಞಾನೋಪದೇಶವನ್ನು ಉಕ್ತ್ವಾ ಯಾರಿಂದಲಾದರೂ ಹೇಳಲ್ಪಟ್ಟಿದ್ದಾದರೆ ಬ್ರಾಹ್ಮಣೇಭ್ಯ ಶ್ರುತ್ವಾ. ಗೊತ್ತಾಯ್ತು, ಯಾರಿಗೆ ಹೇಳಿಕೊಡ್ತಾರೋರು? ಯಾರಿಗೆ ಬ್ರಹ್ಮವಿದ್ಯೆ ಅಂದ್ರೆ ಏನು ಅನ್ನುವಂಥ ಕಿಂಚಿತ್ ಆಸಕ್ತಿ ಇದೆಯೋ ಅಂಥವ್ರಿಗೆ ಹೇಳಿಕೊಡ್ತಾರೆ. ಆ ಬ್ರಾಹ್ಮಣ ಶಬ್ದ ಮತ್ತು ಜಾತಿ ಭಾವ ತರಬಾರ್ದು, ಜಾತಿ ಭಾವದಿಂದ ಹೇಳಿಲ್ಲ. ಬ್ರಹ್ಮನನ್ನ ತಿಳಿದುಕೊಳ್ಳಬೇಕು ಅನ್ನುವ ಆಸ್ಕ ತಾಜಾ ಖಬರ್ ಕ್ಯಾ ಹೈ ಖಬರ್, ಬ್ರಾಹ್ಮಣಾಸ್ ಅಂಡ್ ವೈಶ್ಯಾಸ್ ಆರ್ ಕನ್ಸಿಡರ್ಡ್ ಟು ಬಿ ಮೈನಾರಿಟೀಸ್ and all the facilities will be given to the brahmana and vaishya. He paper bodide kelave kelavu asahayaka atma gaurava ittukollade iddantaha kelamattada brahmana ee facility upayo madkobode vinaha ವಿವೇಕಿಯಾದ ಬ್ರಾಹ್ಮಣ ಯಾವನು ಸರ್ಕಾರದ ಈ ಹೊಲಸು ತುಂಡು ರೊಟ್ಟಿಗಾಗಿ ಕೈ ಚಾಚೋರಲ್ಲ. ನಾ ಹೇಳ್ತೇನೆ ಕೇಳಿ, ಇದು ರಕ್ತದೊಳಗೆ ಬಂದಿದೆ. ಮನೆ ಮನೆ ತಪ್ಪದಂತೆ ಭಿಕ್ಷೆ ಬೇಡಿ ಜೀವನ ಮಾಡ್ತಾನೆ ವಿನಃ ಆ ಸರ್ಕಾರದ ಈ ಸೌಲಭ್ಯಕ್ಕೆ ಕೈ ಚಾಚೋದು. ಅವನಿಗೆ ಆತ್ಮ ಗೌರವ ಇಲ್ಲ ಅಂತ ಅರ್ಥ. ಇವರು ಸಂಖ್ಯಾ ಮೇಲೆ ಮಾಡಿದ್ದಾರೆ, ಮೈನಾರಿಟೀಸ್ ಸಂಖ್ಯಾ ಮೇಲೆ ಮಾಡಿರೋದ್ರಿಂದ ಏನು ನೀವು ಬ್ರಾಹ್ಮಣ ಬ್ಯಾಂಕ್ ಮಾಡ್ಬೋದು, ಬ್ರಾಹ್ಮಣ ಸ್ಕೂಲ್ ಮಾಡ್ಬೋದು, ಅವೆಲ್ಲ ಮಾಡ್ಬೋದು. ಅದೇ ರೀತಿ ಒಂದು ರೀತಿ ಒಳ್ಳೇದಾಯ್ತು, ಅದು ಒಳ್ಳೇದಾಯ್ತು. ಆದರೆ ಮೈನಾರಿಟಿ ಅಂತೇಳಿ ಏನು ತುಂಡು ರೊಟ್ಟಿ ಎಸಿತಾರಲ್ಲ, ಡಿಸ್ಗಸ್ಟ್. ಅವರಿಗೆ ಎಸಿರಿ, ಇವರಿಗೆ ಎಸಿರಿ, ಅವ್ರಿಗೆ ಎಸ್ಸದಾಗೂ ನಾವು ಇದೇ ಕಾಮೆಂಟ್ ಮಾಡಿದ್ದೀವಿ. ನೀವು ಹೇಡಿಗಳನ್ನ ಮಾಡ್ತೀರಿ, ಜನರನ್ನ ನಿರ್ವೀರ್ಯರನ್ನಾಗಿ ನಿಶಕ್ತರನ್ನಾಗಿ ಮಾಡ್ತೀರಿ, ದುಡಿರಿ ಕಲಸ್ರಿ, ಅವಕಾಶ ಕೊಡ್ರಿ ಅಂತ ನಾವು ಹೇಳ್ತೀವಿ. ಕೇಳಿಸ್ತೇ ಇಲ್ಲ ಅವ್ರು. ಈಗ ವೋಟ್ ಬ್ಯಾಂಕಿಂಗ್ ಇದೆ. ಸೊ ಇಲ್ಲಿ ಬ್ರಾಹ್ಮಣ ಶಬ್ದ ಬಂದಿದ್ದಕ್ಕೆ ನಾ ಹೇಳ್ತಾ ಇರ್ತೀನಿ, ಜಾತಿ ಅರ್ಥ ಮಾಡಬೇಡ್ರಿ. ಬ್ರಹ್ಮನನ್ನ ತಿಳಿದುಕೊಳ್ಳಬೇಕು ಅನ್ನುವಂತಹ ಕಿಂಚಿತ್ ಒಂದೇ ದಿವಸ ಕೇಳ್ತೇನೆ ರೀ, ಒಂದೇ ದಿವಸ ಶ್ರವಣ ಮಾಡ್ತೇನೆ ಅನ್ನುವಂಥವರಿಗೂ ಕೂಡ ಏನು ಪ್ರಾಪ್ತಿ ಆಗ್ತದೆ? ಬ್ರಹ್ಮಲೋಕ. ಬ್ರಾಹ್ಮಣೇಭ್ಯ ಶುತ್ವ ಬ್ರಾಹ್ಮಣೇಭ್ಯ ಚ, ಯಾರಿಂದ? ಆಚಾರ್ಯೇಭ್ಯ. ಯಾರಿಂದ ಇದು ಕೇಳಬೇಕು? ಆಚಾರ್ಯನ ಕೇಳಬೇಕು. ಅವನು ಮೇಧಾವಿ, ಅಂತಹ ಒಂದೇ ದಿನದ ಮೇಧಾವಿ ಏನಿದ್ದಾನೋ ಅವನಿಗೆ ಪ್ರಾಪ್ತವಾಗ್ತದೆ. ಏನು? ಬ್ರಹ್ಮೈವ ಲೋಕಃ ಬ್ರಹ್ಮಲೋಕಃ. ಬ್ರಹ್ಮಲೋಕ ಅವನಿಗೆ ಪ್ರಾಪ್ತಿ ಆಗ್ತದೆ. ಬ್ರಹ್ಮಲೋಕ ಅಂದ್ರೇನು? ಬ್ರಹ್ಮೈವ ಲೋಕಃ, ಬ್ರಹ್ಮನೇ ಆ ಲೋಕ, ಅದಕ್ಕೆ ಬ್ರಹ್ಮಲೋಕ ಅಂತ ಕರೆಯೋದು. ತಸ್ಮಿನ್ ಮಹೀಯತೆ, ಅಲ್ಲಿ ಅವನು ಆನಂದಿಸುತ್ತಾನೆ. ಆತ್ಮಭೂತ ಉಪಾಸ್ಯ ಭವತಿ ಇತ್ಯರ್ಥ. ಅವನು ಅಲ್ಲಿ ಆತ್ಮೋಪಾಸನೆಯಲ್ಲಿ ತೊಡಗುವಂತಹ ಸಾಧ್ಯತೆ ಇದೆ. ಅಲ್ಲಿ ತನಕ, ಹಾ ಅಲ್ಲಿ ತನಕ ಹೋದ್ಮೇಲೆ ಬ್ರಹ್ಮಲೋಕ ಅಂದ್ರೆ ಯಾವುದು? ಸತ್ಯಲೋಕ. ಸತ್ಯಲೋಕ ಯಾವುದು? ಯಾರಿಗೆ ಪ್ರಾಪ್ತಿ ಆಗ್ತದೆ? ಯಾರಿಗೇನೆ ಪ್ರಾಪ್ತಿ ಆಗಲಿ ಸತ್ಯಲೋಕ, ಆ ಸತ್ಯಲೋಕಕ್ಕೆ ಹೋದ ನಂತರ ಅಲ್ಲಿ ಬ್ರಹ್ಮ ಕಾಯ್ತಾ ಕೂತಿರ್ತಾನೆ. ಈಗ ಅವನೇ ಲೋಕ ಅಲ್ಲ, ಬ್ರಹ್ಮನೇ ಲೋಕ ಅದು, ಅದನ್ನು ಕೂತಿರ್ತಾನೆ. ಬಂದಾನೆ ಬಾ ಕೂತ್ಕೋ ಅಂಥೇಳಿ ಮುಂದೆ ಮಹಾವಾಕ್ಯ ಉಪದೇಶ ಪುನಃ ಹೇಳಿಕೊಡ್ತಾನೆ ಅವರಿಗೆ. ಬ್ರಹ್ಮ ಉಪಾಸ್ಯ, ಅವನು ಉಪಾಸ್ಯನಾಗುತ್ತಾನೆ. ಉಪಾಸ್ಯ ಭವತಿ, ಅವನನ್ನು ಎಲ್ಲರೂ ಅವನ ಉಪಾಸನೆಯಲ್ಲಿ ಎಲ್ಲರೂ ತೊಡಗುತ್ತಾರೆ. ಫಲ ಸ್ತುತ್ಯರ್ಥ, ಸ್ತುತ್ಯರ್ಥ. ಯಂ ಇಮಂ ಪರಮಂ ಗುಹ್ಯಂ ಶ್ರಾವಯೇ ಬ್ರಹ್ಮ ಸಂಸದಿ ಪ್ರಯತಃ ಶ್ರಾದ್ಧ ಕಾಲೇವ ತದಾನಂತಾಯ ಕಲ್ಪತೆ ತದಾನಂತ್ಯಾಯ ಕಲ್ಪತ ಇತಿ. ಯಂ ಇಮಂ ಪರಮಂ ಗುಹ್ಯಂ ಶ್ರಾವಯೇ ಬ್ರಹ್ಮ ಸಂಸದಿ ಪ್ರಯತಃ ಶ್ರಾದ್ಧ ಕಾಲೇ ತದಾನಂತ್ಯಾಯ ಕಲ್ಪತೆ ತದಾನಂತ್ಯಾಯ ಕಲ್ಪತ ಇತಿ. ಈ ಪ್ರಕಾರವಾದ ಅತ್ಯಂತ ಗೂಢವಾದ, ಅತ್ಯಂತ ಸೂಕ್ಷ್ಮವಾದ, ಅತ್ಯಂತ ಗುಹ್ಯವಾದ, ಅತ್ಯಂತ ಪರಂ ಶ್ರೇಷ್ಠವಾದಂತಹ ಈ ಜ್ಞಾನೋಪದೇಶವನ್ನು, ಅರ್ಥಾತ್ ಈ ನಾಚಿಕೇತು ಉಪಾಖ್ಯಾನವನ್ನು, ಅರ್ಥಾತ್ ಈ ಕಠೋಪನಿಷತ್ತನ್ನು ಬ್ರಹ್ಮ ಸಂಸದಿ ಶ್ರಾವಯೇತ್, ವೈದಿಕರ ಮಧ್ಯದಲ್ಲಿ ಗೊತ್ತಾಯ್ತು, ಶ್ರವಣ ಮಾಡಿಸೋದು. ದಿ ಯಜಮಾನ ವಿಲ್ ಸ್ಪಾನ್ಸರ್. ನಮ್ಮ ಮನೆಯಲ್ಲಿ ಇವತ್ತು ಶಬ್ದ ಇದೆ, ಆಸಕ್ತಿ ಇರೋರೆಲ್ಲ ಬರ್ಬೋದು ಕೇಳಿ. ಹೇಗೆ ಆಗಿನ ಕಾಲಕ್ಕೆ ಅಮೋಘವಾದ ಈ ತತ್ವಗಳನ್ನು ವ್ಯಾಪಕವಾಗಿ ಜನರ ಕಿವಿಗೆ ಮುಟ್ಟಿಸಲಿಕ್ಕೆ ಅವರು ಆರಿಸಿಕೊಳ್ಳುವಂಥ ಟೆಕ್ನಿಕ್ಸ್. ನಮ್ಮನೇಲಿ ಶ್ರಾದ್ದ ಇದೆ, ನಾವು ಕಠೋಪನಿಷತ್ ಉಪನ್ಯಾಸವನ್ನು ನಡೆಸಿದ್ದೀವಿ, ಬನ್ನಿ, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ, ಸೇಮ್ ಥಿಂಗ್ ಅಂತ ಯಾರು ಅವಕಾಶ ಮಾಡಿಕೊಡ್ತಾರೆ. ಶ್ರಾವಯ ಬ್ರಹ್ಮ ಸಂಸದಿ ಶ್ರಾವಯೇತ್, ಯಾವಾಗ ಶ್ರಾದ್ದ ಕಾಲೇ, ಅಂದರೆ ಯಾರ ಮನೆಯಲ್ಲಿ ಶ್ರಾದ್ದ ಇದೆ ಆ ಯಜಮಾನನ ಇಷ್ಟು ಕೆಪಾಸಿಟಿ ಇರಬೇಕು. ಆಗಿನ ಜನಸಂಖ್ಯೆ ತಕ್ಕಂತೆ 10-15-20 ಜನರನ್ನಾದರೂ ಕಲೆ ಹಾಕುವಂತಹ ಒಂದು ಕೆಪಾಸಿಟಿಯನ್ನು ಇರಬೇಕು, ಮತ್ತು ಹೋಸ್ಟ್ ಮಾಡಬೇಕು, ಅವರಿಗೆ ಊಟ ಇಲ್ಲ ವ್ಯವಸ್ಥೆ ಮಾಡಬೇಕು, ದಕ್ಷಿಣ ವ್ಯವಸ್ಥೆ ಮಾಡಬೇಕು, ಕಳಿಸ್ಕೊಡ್ಬೇಕು. ಸೊ ಹೀಗೆ ಯಾರಾದರೂ ಮಾಡಿದ್ದಾದರೆ ಅನಂತ್ಯಾಯ ಕಲ್ಪತೆ, ಅವನ ಪುಣ್ಯರಾಶಿ ಅನಂತವಾಗುತ್ತದೆ. ಯಾವ ಪುಣ್ಯಕ್ಕೂ ಸರಿಸಾಟಿ ಅಲ್ಲ ಅಷ್ಟು ಪುಣ್ಯ. ಈಗೂ ಇಡ್ತಾರೆ, ನಾ ಎಂದು ಹೋಗಿಲ್ಲ, ನನಗೆ ಯಾರು ಕರೆದಿಲ್ಲ, ಈಗೂ ಇಡ್ತಾರೆ. ಮಾತಾಜಿ ಒಂದು 3-4 ಸಲ ಹೋಗ್ಯಾರ ಪರವಿದ್ಯಾ ಮಾತಾಜಿ, ಈಗೂ ಇಡ್ತಾರೆ. ಮಾತಾಜಿ ಉಪನಿಷತ್ ಪಾರಾಯಣ ಮಾಡಿ ಹೋಗ್ಬಿಡಿ ಪಾರಾಯಣ. ಈಗ ಶುತ್ವಾಚ ಅಂದ್ರೆ ಏನು ಪಾರಾಯಣ, ಅರ್ಥಂ ಜ್ಞಾತ್ವಾಚೇತ ಅದು ಉಪಾಖ್ಯಾನ, ಇಲ್ಲದಂದ್ರೆ ಉಪಾಖ್ಯಾನದ ಪಾರಾಯಣ. ಭಾಷ್ಯ ಯಹ ಕಶ್ಚಿತ್ ಗ್ರಂಥಂ ಪರಮಂ ಪ್ರಕೃಷ್ಟಂ ಗುಹ್ಯಂ ಗೋಪ್ಯಂ ಶ್ರಾವಯೇತ್ ಗ್ರಂಥಕಃ ಅರ್ಥತಶ್ಚ. ಎರಡು ಭಾಗನ ಮಾಡ್ಯಾರ ನೋಡಿ, ಗ್ರಂಥವನ್ನು ಶ್ರಾವಯೇತ್, ಗ್ರಂಥ ಅರ್ಥವನ್ನು ಶ್ರಾವಯೇತ್, ಎರಡು ಸಬ್ಜೆಕ್ಟ್ ಮಾಡಿಬಿಟ್ಟರು. ಈ ಕಠೋಪನಿಷತ್ ಅನ್ನುವ ಗ್ರಂಥವನ್ನು ಪಾರಾಯಣ ಮಾಡುವುದನ್ನು ಶ್ರವಣ ಅಂತ ಹೇಳಲಾಗ್ತದೆ. ಅದೇ ಕಠೋಪನಿಷತ್ ಉಪನಿಷತ್ತಿನ ಅರ್ಥತಶ್ಚ ವ್ಯಾಖ್ಯಾನ ಮಾಡಿದ್ದಾದರೆ ಅದು ಕೂಡ ಶ್ರವಣ ಮಾಡಿದ್ದಾದರೆ ಅರ್ಥತಶ್ಚ ಅದು ಉಪಾಖ್ಯಾನ ಆಗ್ತದೆ. ನಚಿಕೇತ ಉಪಾಖ್ಯಾನ, ನಿಮಗೆ ನಚಿಕೇತ ಪಾರಾಯಣ ಬೇಕೋ ನಚಿಕೇತ ಉಪಾಖ್ಯಾನ ಬೇಕೋ ಅನ್ನುವುದನ್ನು ಅವರವರ ಆಯ್ಕೆಗೆ ಬಿಟ್ಟಿದ್ದು. ಬ್ರಾಹ್ಮಣಾನಾಂ ಸಂಸದಿ ಬ್ರಹ್ಮ ಸಂಸದಿ ಪ್ರಯತಃ. ಇವನು ಯಾವನೊಬ್ಬ ಸ್ಪಾನ್ಸರ್ ಇದ್ದಾನೆ, ಅವನನ್ನು ಸ್ಪಾನ್ಸರ್ ಮಾಡ್ತಾನೆ ಬ್ರಹ್ಮ ಸಂಸದಿ, ಅಲ್ಲಿ ಬಂದಿರುವಂತಹ ಎಲ್ಲ ಬ್ರಹ್ಮ ಜಿಜ್ಞಾಸುಗಳಿಗೆ ಅದನ್ನು ಸ್ಪಾನ್ಸರ್ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಪ್ರಯತಃ ಪ್ರಯತಃ ಪ್ರಯತ್ನ ಅಂದ್ರೇನು? ಉದ್ದೇಶಪೂರ್ವಕವಾದ ಕೆಲವು ಪ್ರಯತ್ನಗಳನ್ನು ಮಾಡ್ತಾರೆ. ಏನ್ರಿ ಒಂದು ಪ್ರಯತ್ನ, ಏನೆಲ್ಲ ಹೆದರ್ಕೋಬೇಡ್ರಿ. ಶುಚಿರ್ಭೂತ್ವ ಕ್ಯಾಮರೆಯಿಂದ ಕೂತ್ಕೊಂಡೆ, ಸ್ನಾನ ಇಲ್ಲದೆ ಕೂತ್ಕೊಂಡೆ, ಶ್ರದ್ಧಾ ಇಲ್ಲದೆ ಕೂತ್ಕೊಂಡೆ, ಇವು ಅಶುಚಿ. ಶುಚಿರ್ಭೂತ್ವ ಅಂದ್ರೇನು? ಅವನು ಶುಚಿತ್ವವನ್ನು ಹೊಂದಿದ್ದಾನೆ, ಮನಸ್ಸು ಬುದ್ಧಿಗಳಲ್ಲಿ ಶುಚಿತ್ವ, ಕೈ ಕಾಲುಗಳಲ್ಲಿ ಸ್ವಚ್ಛತ, ಮನಸ್ಸು ಬುದ್ಧಿಗಳಲ್ಲಿ ಶುಚಿತ್ವ. ಅರ್ಥ ಆಗಿಲ್ಲ. ಶುಚಿರ್ಭೂತ್ವ ಯಾವಾಗ? ಶ್ರಾದ್ದ ಕಾಲೇವಾ ಶಾವಯೇತ. ಶಾವಯೇತ ಶ್ರವಣವನ್ನು ಮಾಡಲಿಕ್ಕೆ, ಆ ಶ್ರವಣ ಮಾಡಿದ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾವಾಗ ಅವಕಾಶ ಮಾಡಿದ್ರೆ? ಶ್ರಾದ್ದ ಕಾಲದಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಶ್ರಾದ್ದ ಕಾಲದಲ್ಲಿ ಯಾವಾಗ? ಭೋಜನ ಮುಂಜಾನ ತತ್ ಶ್ರಾದ್ದಂ ಅಸ್ಯ ಅನಂತ್ಯಾಯ ಅನಂತ ಫಲಾಯ ಕಲ್ಪತೆ ಸಂಪದ್ಯತೆ. ಶುಚಿರ್ಭೂತ್ವಾ ಶ್ರಾದ್ದಕಾಲೇ ಶಾವಯೇತ ಭುಂಜಾನಾನ್ ಶ್ರಾವಯೇತ. ಊಟವನ್ನು ಬಯಸಿ ಬಂದವನು, ಊಟವನ್ನೂ ಬಯಸಿ ಬಂದವನು ಮುಂಜಾನ. ಮುಂಜಾನಾನ್ ಅದನ್ನು ಶಾರ್ಟ್ ಮಾಡಲಿಕ್ಕೂ ಬರ್ತದೆ. ಮುಂಜಾನಾನ್ ಹೇಳೋದು ಅಲ್ಲಿ ಬ್ರಕೆಟ್ನ ಬರ್ಕೊಡ್ಬೇಕಲ್ಲ, ಮುಂಜಾನಾನಾಮ್ ಅಂತಲೂ ಬರ್ಬೇಕು. ತಪ್ಪು ಮುಂಜಾನಾನಾಮ್ ತತ್ ಶ್ರಾದ್ದಂ ಅಸ್ಯ ಅನಂತ್ಯಾಯ ಅನಂತ ಫಲಾಯ ಕಲ್ಪತೆ. ಈ ಪ್ರಕಾರ ಯಾರು ಭೋಜನವನ್ನು ಬಯಸಿ ಬಂದಿದ್ದಾರೋ, ಇನ್ನು ಭೋಜನವನ್ನು ಇನ್ನು ಮುಂದೆ ಮಾಡೋರಿದ್ದಾರೆ ಅಂದರೆ ಭೋಜನ ಪೂರ್ವದಲ್ಲಿ ಶ್ರವಣ ಆಗಬೇಕು. ಭೋಜನ ಪೂರ್ವದಲ್ಲಿ ಇದು ಶ್ರವಣ ಆಗಬೇಕು. ಭೋಜನವನ್ನು ಮುಂದೆ ಮಾಡೋರಿದ್ದಾರೆ, ಅವರಿಗೆ ಇದು ಫಲವನ್ನು ಕೊಡುತ್ತದೆ. ಅಸ್ಯ ಅನಂತ್ಯಾಯ ಅನಂತ ಫಲಾಯ ಕಲ್ಪತೆ. ಅವರಿಗೆ ಈ ಉಪಾಖ್ಯಾನ ಶ್ರವಣ ಅನ್ನುವಂಥದ್ದು ಏನು ಮಾಡುತ್ತದೆ? ಅನಂತ ಶ್ರಾದ್ದದ ಅನಂತ ಫಲವನ್ನು ಕೊಡುತ್ತದೆ, ಕೊಡಲು ಸಾಮರ್ಥ್ಯವನ್ನು ಹೊಂದಿದೆ. ಅನಂತ ಫಲಾಯ ಕಲ್ಪತೆ ಸಂಪದ್ಯತೆ. ಎರಡು ಸಲ ಯಾಕೆ ಹೇಳ್ಯಾರ್ರಿ? ಅನಂತ್ಯಾಯ ಕಲ್ಪತೆ ಅನಂತ ಕಲ್ಪತೆ ಹಂಗೆ ಕೇಳ್ಯಾರೆ. ಯಾಕೆ ಹೇಳ್ಯಾರಂದ್ರೆ ಇಷ್ಟೇ ಉದ್ದೇಶ, ಅನಂತ್ಯಾಯ ಕಲ್ಪತೆ ಅನಂತ್ಯಾಯ ಕಲ್ಪತ ಇತಿ. ಏನೋ ಉಪನಿಷತ್ತಿನ ಈ ಭಾಗ ಮುಕ್ತಾಯವಾಯಿತು ಅಂತ ಹೇಳಲಿಕ್ಕೆ ಅವರು ಎರಡು ಸಲ ಉಪಯೋಗ ಮಾಡಿದ್ದಾರೆ. ಭಾಷ್ಯ 110. ಈಶಃ ಸರ್ವೇಷು ಭೂತೇಷು ಮೂಢಃ ಆತ್ಮಾ ನ ಪ್ರಕಾಶತೆ ದೃಶ್ಯತೆ ತು ಅಗ್ರಯ ಬುದ್ಧ್ಯಾ ಇತ್ಯುಕ್ತಂ. ಎಲ್ಲ ಕಡೆಗೂ ಇದ್ದಾನೆ ಅಂತೀರಿ ನೀವು, ಇದು ಯಾರಿಗೂ ತಿಳಿದಿಲ್ಲ. ಎಲ್ಲ ಕಡೆಗೂ ಇದ್ದರೆ ಎಲ್ಲರಿಗೂ ತಿಳಿಬೇಕಲ್ಲ. ಎಲ್ಲ ಕಡೆಗೂ ಇದ್ದಾನಪ್ಪ. ಅಗ್ರಯ ಬುದ್ಧ, ಯಾರ ಬುದ್ಧಿ ಅತ್ಯಂತ ಸೂಕ್ಷ್ಮವಾಗಿದೆಯೋ ಅವರಿಗೆ ಮಾತ್ರ ಇದು ಅರ್ಥ ಆಗ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ ಕೀ ಜೈ.